50:20. ಕಾರ್ಯಕ್ರಮ ಕೃಷಿ ರಂಗ. ಆತ್ಮೀಯ ನಮ್ಮ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ನಮ್ಮ ಇವತ್ತಿನ ಕೃಷಿ ರಂಗದೊಳಗ ಮೊದಲಿಗೆ ನಿತ್ಯ ಮೇಘ ಸಂದೇಶ, ನಂತರ ಬೊಮ್ಮಸಂದ್ರದ ಹುಸೇನ್ ಸಾಬ್, ಹಸನ್ ಸಾಬ್ ಮರ್ತೋಜಿ ಮತ್ತು ಸಂಗಡಿಗರಿಂದ ದೊಡ್ಡಾಟ ಐರಾವಣ ಮೈರಾವಣ ಕೇಳುವಿರಿ. ಮಿನಿ ಮಾಹಿತಿ, ಕೊನೆಯಲ್ಲಿ ಕೃಷಿ ಹಾಡುಗಳನ್ನು ಆಲಿಸಬಹುದು. ಈಗ ಮೊದಲಿಗೆ ಕೆಲವು ಜಾಹೀರಾತುಗಳು, ನಂತರ ನಿತ್ಯ ಮೇಘ ಸಂದೇಶ. ಮಾದಕ ವ್ಯಸನದಿಂದ ಆರೋಗ್ಯ ಕೆಡುತ್ತದೆ, ಇದರಿಂದ ಕುಟುಂಬ ಮತ್ತು ಸಮಾಜದ ವಾತಾವರಣ ಹಾಳಾಗುತ್ತದೆ. ದಯವಿಟ್ಟು ಮಾದಕ ವಸ್ತು ಸೇವನೆಯಿಂದ ದೂರವಿರಿ. ಯಾರಾದರೂ ವ್ಯಸನಕ್ಕೆ ತುತ್ತಾಗಿದ್ದರೆ ಅಂತವರನ್ನು ನಿಮ್ಮ ಹತ್ತಿರದ ಮದ್ಯ ಮತ್ತು ಮಾದಕ ವ್ಯಸನಿಗಳ ಪುನರ್ವಸತಿ ಕೇಂದ್ರಗಳಿಗೆ ಕರೆತನ್ನಿ. ಇಲ್ಲಿ ಉಚಿತ ಚಿಕಿತ್ಸೆ ಮತ್ತು ಸಲಹೆ ನೀಡಲಾಗುತ್ತದೆ. ಮಾದಕ ವ್ಯಸನಿಗಳು ಕಂಡು ಬಂದಲ್ಲಿ ಮತ್ತು ಇವರ ಪುನರ್ವಸತಿಗಾಗಿ ಟೋಲ್ ಫ್ರೀ ದೂರವಾಣಿ ಸಂಖ್ಯೆ 1908ಕ್ಕೆ ಕರೆ ಮಾಡಿ. ಬನ್ನಿ, ನಶೆ ಮುಕ್ತ ಭಾರತ ಅಭಿಯಾನಕ್ಕೆ ನಾವೆಲ್ಲರೂ ಕೈ ಜೋಡಿಸೋಣ. ಮಾದಕ ವ್ಯಸನ ಮಾಡದಂತೆ ತಡೆಯೋಣ, ಸ್ವಸ್ಥ ಭಾರತ ನಿರ್ಮಿಸೋಣ. ಇದು ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಹಾಗೂ ಕರ್ನಾಟಕ ಸರ್ಕಾರದ ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ವತಿಯಿಂದ ಸಾರ್ವಜನಿಕ ಹಿತಾಸಕ್ತಿಗಾಗಿ ಜಾರಿ. ಡ್ರಗ್ಸ್ ಸೇ ಮುಕ್ತಿ ಪಾಯೆ, ನಾಲ್ಸಾ ಕಾ ಸಾಥ್ ಅಪ್ನಾಯೆ. ನಾಲ್ಸಾ ಕಿ ಡಾನ್ ಯೂನಿಟ್ ಸೇ ಸಂಬಂಧಿತ ಜಾನ್ಕಾರಿ ಕೆ ಲಿಯೆ ಕಾಲ್ ಕೀಜಿಯೇ 1500 ಪರ್. ನಿಸರ್ಗ ಜ್ಞಾನಾಮೃತ, ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥ ದರ್ಶನ. ಪ್ರತಿ ಗುರುವಾರ ಮುಂಜಾನೆ 6:35 ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ ಪ್ರಾಯೋಜಿತ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಹಾಗೂ ಕಲಬುರಗಿ ಕೇಂದ್ರಗಳಿಂದ ಪ್ರಸಾರವಾಗಲಿದೆ. ಪ್ರಾಯೋಜಕರು ಶ್ರೀ ಗುರು ಬಸವ ಮಹಾಮನೆ ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ, ಚನ್ನಯ್ಯನಗಿರಿ, ಮನಗುಂಡಿ, ಧಾರವಾಡ. ನಿಸರ್ಗ ಜ್ಞಾನಾಮೃತ. ಈಗ ನಿತ್ಯ ಮೇಘ ಸಂದೇಶ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗದ ಅನ್ನೋದನ್ನ ನೋಡೋಣ. ಕಲಬುರಗಿ, ರಾಯಚೂರು, ಬಾಗಲಕೋಟ್, ನೆರೆಯ ಸೊಲ್ಲಾಪುರ ಜಿಲ್ಲೆಗಳಲ್ಲಿ ಮಳೆಯಾಗುವ ಸಾಧ್ಯತೆಗಳು 80%. ಬೀದರ್ ಮತ್ತು ನೆರೆಯ ಜೈರಾಬಾದ್ಗಳಲ್ಲಿ 70%, ವಿಜಯಪುರ ಜಿಲ್ಲೆ ಒಳಗ 85%, ಕೊಪ್ಪಳ ಮತ್ತು ಯಾದಗಿರಿ ಜಿಲ್ಲೆಗಳಲ್ಲಿ 75%, ಮತ್ತು ಬಳ್ಳಾರಿ ಜಿಲ್ಲೆ ಒಳಗ 65% ಅನ್ನುವಂತಹ ಸೂಚನೆಯನ್ನು ಹವಾಮಾನ ತಜ್ಞರು ನೀಡುತ್ತಾ ಇದ್ದಾರೆ. ಅಲ್ಲಲ್ಲಿ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಹಿಡಿದುಕೊಂಡು ಚದುರಿದಂಗ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ. ಈ ಮಳೆಗಳ ಜೊತೆಗೆ ಕೆಲವು ಕಡೆ ಗುಡುಗು ಮಿಂಚುಗಳು ಸಹಿತ ಕಾಣಿಸಿಕೊಳ್ಳಬಹುದು. ಈ ಸೂಚನೆಯನ್ನು ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಈಗ ಬೊಮ್ಮಸಂದ್ರದ ಹುಸೇನ್ ಸಾಬ್, ಹಸನ್ ಸಾಬ್ ಮರ್ತೋಜಿ ಮತ್ತು ಸಂಗಡಿಗರಿಂದ ದೊಡ್ಡಾಟ ಐರಾವಣ ಮೈರಾವಣ. ಸಾಮಾನ್ಯವಾದ ವಿಷಯವಲ್ಲ. ನೀವು ಆ ರಾವಣ ಸಮಾಚಾರವನ್ನು

ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದ ಕುರಿತು ಕೇಂದ್ರ ಕೃಷಿ ಹಾಗೂ ರೈತ ಕಲ್ಯಾಣ ಖಾತೆಯ ಸಚಿವರಾದ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಂದ ಸಂದೇಶ ಕೇಳಿದಿರಿ. ಮಿನಿ ಮಾಹಿತಿ ಕೇಳಿದ್ರಿ. ಈಗ ಕೃಷಿ ಹಾಡುಗಳು. ಹೆಂಗ ಹಾಳಾಗುತ್ತಾರ ಸಗಣಿ ಗೊಬ್ಬರ, ಗೊತ್ತೈತೇನು ರೈತಣ್ಣ ನಿನಗ ಬಂತೂರ. ಹೆಂಗ ಹಾಳಾಗುತ್ತಾರ ಸಗಣಿ ಗೊಬ್ಬರ, ಗೊತ್ತೈತೇನು ರೈತಣ್ಣ ನಿನಗ ಬಂತೂರ. ಇರುದಿಲ್ಲ ಸಣ್ಣ ಕುಣಿ, ಹಸುರಾರಿ ಗಾಡಿ ಬರ್ತಾವ ಹೋಗ್ತಾವ, ಗುಡು ಮಣ್ಣು ಸೆಗಡಿ ಹಾರಾಡತಾವ. ಇದಕ ಅಂತಾರ ಹಾರಾಡು ತಿಪ್ಪಿ, ಮಾಡಾಡಿ ಎಂದೆಂದು ನೀರಿಂದ ತಪ್ಪಿ. ಹೆಂಗ ಹಾಳಾಗುತ್ತಾದ ಸೆಗಣಿ ಗೊಬ್ಬರ, ಗೊತ್ತೈತೇನು ರೈತಣ್ಣ ನಿನಗ ಬಂಚೂರ. ನೆಲದ ಮ್ಯಾಲ ಇರುದಿಲ್ಲ ಸಣ್ಣ ಕುಣಿ, ಮಳೆ ನೀರು ಬರ್ತಾವ ನಾರಿ ನೀರು ಬರ್ತಾವ, ಇತ್ತಗಿನ ಸೆಗಣಿ ತೇಲಾಡಿ ಹೋಗ್ತಾರ. ತೇಲಾಡು ತಿಪ್ಪಿ ಮಾಡಾಡಿ ಎಂದೆಂದು ನೀರಿಂದ ತಪ್ಪಿ. ಹೆಂಗ ಹಾಳಾಗುತ್ತಾರ ಸೆಗಣಿ ಗೊಬ್ಬರ, ಗೊತ್ತೈತೇನು ರೈತಣ್ಣ ನಿನಗ ಬಂಚೂರ. ಕಟ್ಟತಿರಿ ಹರಕ ಶೀಲ ಮುಖದಾಗ ನಿಮ್ಮ ಗಾಡಿ, ಸೋರಿ ಹೋಗುತ್ತಾದ ಗೊಬ್ಬರ ನೋಡ್ರಿ. ಇದಕ್ಕ ಅಂತಾರ ನಡೆದಾಡು ತಿಪ್ಪಿ, ಮಾಡಾಡ್ರಿ ಎಂದೆಂದು ನೀರಿಂದ ತಪ್ಪಿ. ಹೆಂಗ ಹಾಳಾಗುತ್ತಾದ ಸೆಗಣಿ ಗೊಬ್ಬರ, ಗೊತ್ತೈತೇನು ರೈತಣ್ಣ ನಿನಗ ಬಂಚೂರ. ಬರ್ತೀರಿ ಮನೆ ಕಡೆ ಸರ ಸರ, ಬರಕರಿಲ್ಲಂದ್ರ ಮಣ್ಣಾಗ ಗೊಬ್ಬರ, ಬಿಸಿಲು ಗಾಳಿಗೆ ಹಾಡಾಗಿ ಹೋಗ್ತಾದ. ಇದಕ ಅಂತಾರ ಮಲಗೂ ತಿಪ್ಪಿ, ಮಾಡಾಡ್ರಿ ಎಂದೆಂದು ನೀರಿಂದ ತಪ್ಪಿ. ಹೆಂಗ ಹಾಳಾಗುತ್ತಾದ ಸೆಗಣಿ ಗೊಬ್ಬರ, ಗೊತ್ತೈತೇನು ರೈತಣ್ಣ ನಿನಗ ಬಂಚೂರ. ಹೆಂಗ ಹಾಳಾಗುತ್ತಾದ ಸೆಗಣಿ ಗೊಬ್ಬರ, ಗೊತ್ತೈತೇನು ರೈತಣ್ಣ ನಿನಗ ಬಂಚೂರ.